ಬಗ್ಗೆ ನಾವೆಲ್ಲ ಭೇದ ಬೆಳೆಸಲು ಸಲ್ಲ ಒಮ್ಮತವೇ ಸಮ್ಮತವು ಮನುಜ ಕುಲಗೆ ಇಂತಾಗೆ ನಾವೆಲ್ಲ ಭೇದ ಬೆಳೆಸಲು ಸಲ್ಲ ಒಮ್ಮತವೇ ಸಮ್ಮತವು ಮನುಜ ಕುಲಗೆ ದೇಶ ಒಳ್ಳೆದಿಗಾಗಿ ಭಾಷೆ ಒಳ್ಳೆದಿಗಾಗಿ ದೇಶ ಒಳ್ಳೆದಿಗಾಗಿ ಭಾಷೆ ಒಳ್ಳೆದಿಗಾಗಿ ದೇಶ ಭಾಷೆ ನೀಡಲಿಕ್ಕೆ ಜಯತು ಜಯವೋ ಜಯತು ಜನನಿ ಭಾರತಿಗೆ ಜಯತು ಜಯತು ಜನನಿ ಭಾರತಿಗೆ ನಿಲುಗಡೆಯ ಬೆಳಕು ಬೆಳಗಿರಲಿ ಸಿರಿಮೊಗಗೆ ನಿಲುಗಡೆಯ ಬೆಳಕು ಬೆಳಗಿರಲಿ ಸಿರಿಮೊಗಗೆ ಎತ್ತರದಿ ಬಿತ್ತರದಿ ಹಾರಲಿ ಪತಾಕೆ ಎತ್ತರದಿ ಬಿತ್ತರದಿ ಹಾರಲಿ ಪತಾಕೆ ಜನ್ಮಭೂಮಿಗೆ ಜಯತು ಎಂದೇ ಹಾರೈಕೆ ಜಯತು ಜಯವೋ ಜಯತು ಜನನಿ ಭಾರತಿಗೆ ಜಯತು ಜಯವೋ ಜಯತು ಜನನಿ ಭಾರತಿಗೆ ಬಿಡುಗಡೆಯ ಬೆಳಕು ಬೆಳಗಿರಲಿ ಸಿರಿಮೊಗಗೆ ಬಿಡುಗಡೆಯ ಬೆಳಕು ಬೆಳಗಿರಲಿ ಸಿರಿಮೊಗಗೆ ಜಯತು ಜಯತು ಜಯತು ಜನನಿ ಭಾರತಿಗೆ ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242 8700014242. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 7 ಗಂಟೆಗೆ ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಂತರ 8 ಗಂಟೆಗೆ ಇಂದು ಬೆಳಗ್ಗೆ ಪ್ರಸಾರವಾದ ಶ್ರೀ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ 2ನೇ ಆವೃತ್ತಿಯ 33ನೇ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರವನ್ನು ಕೇಳುವಿರಿ. ನಂತರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 8:30 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ ಸರಿಯಾಗಿ 7 ಗಂಟೆ. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗುವುದು. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಾರೆ ವಿವಿಎನ್ ಕಾಲೇಜಿನ ವಿದ್ಯಾರ್ಥಿನಿಯರು. ಕೇಳಿ ಏರ್ ನೆಕ್ಸ್ಟ್. ಕೇಳಿ